ಕೋಳಗಾಲ ಪೋಸ್ಟ್ ಹಂಬಾಪುರ ಹುಬ್ಳಿ ಹೆಗ್ಗಡದೇವನಕೋಟೆ ತಾಲೂಕು. ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಸಮಗ್ರ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿರುವಂಥವರು. ಇವರ ಒಂದು ದಾಖಲೆ ಅಂದರೆ ಮುಸುಕಿನ ಜೋಳದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಸಾಕಷ್ಟು ದಾಖಲೆಗಳನ್ನು ಮಾಡಿಕೊಳ್ತಾ ಇರೋದು. ಇವರ ಕೃಷಿ ಭೂಮಿಯಲ್ಲದೆ ಗುತ್ತಿಗೆಯಲ್ಲೂ ಸಹ ಇದೇ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೆಚ್ಚಿನ ಇಳುವರಿಯನ್ನು ಸತತವಾಗಿ ಪಡೆಯುವಂಥದ್ದು. ಚಂದ್ರಕುಮಾರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸುಕಿನ ಜೋಳ ಅಂತಿದ್ದಂಗೆ ಚಂದ್ರಕುಮಾರ್ ಹೆಸರು ಹೇಳ್ತಾರಂತೆ ಹಂಪಾಪುರದಲ್ಲೆಲ್ಲ, ನಿಜನಾ? ನಿಜ ಸರ್. ನಾವು ಅಂತಂದ್ರೆ ಸರ್, ಈಗ ಮುಸುಕಿನ ಜೋಳದಲ್ಲಿ ಯಾವ ವೆರೈಟಿ ಐತೆ ಒಂದು ವೆರೈಟಿನೂ ಬಿಟ್ಟಿಲ್ಲ ಸರ್ ಮುಸುಕಿನ ಜೋಳದಲ್ಲಿ. ಮುಸುಕಿನ ಜೋಳದಲ್ಲಿ ವೆರೈಟಿ ಹೇಳಬೇಕು ಅಂತಂದ್ರೆ, ಸದ್ಯಕ್ಕೆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅದು ಅವನ್ ಬೆಳೆದ ಇವನ್ ಬೆಳೆದ ಅದ್ ನೋಡ್ಕೊಂಡ್ ಬೆಳಿಬಹುದು, ಇದ್ ನೋಡ್ಕೊಂಡ್ ಬೆಳಿಬಹುದು, ಆ ತರ ಇರಬಾರ್ದು ಸರ್. ಇವತ್ತು ನಾವು ಸಮಗ್ರವಾಗಿ ನಾವು ಬೆಳಿತೀವಿ ಅಂತಂದ್ರೆ ನಮ್ಮಲ್ಲಿ ಅದು ಶಕ್ತಿ ಇರಬೇಕು. ಆಮೇಲೆ ಯಾವ ವೆರೈಟಿ ಹೆಂಗಾಗೋ ಯಾವ ತರ ಬೆಳಿಬೇಕು, ಆಮೇಲೆ ಮಣ್ಣಲ್ಲಿ ಫಲವತ್ತತೆ ಏನಿರ್ಬೇಕು, ಫಲವತ್ತತೆ ಮೇನ್ ಆಗಿ. ಆಮೇಲೆ ಇವತ್ತಿನ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಮಣ್ಣಲ್ಲಿ ಏನೈತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಗೊಬ್ಬರದಲ್ಲಿ ಯಾವ್ದು ಯಾವ್ಯಾವ ಗೊಬ್ಬರದಲ್ಲಿ ಯಾವ್ಯಾವ ಅಂಶ ಇರುತ್ತೆ ಅನ್ನೋದು ಮೇನ್ ಆಗಿ ಮುಖ್ಯ ರೈತರುಗಳಿಗೆ ಗೊತ್ತಿರಲ್ಲ. ಏ, ಯೂರಿಯಾ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ, ಯೂರಿಯಾದಲ್ಲಿ ಏನಿರ್ತದೆ ಅನ್ನೋದು ಗೊತ್ತಾಗಲ್ಲ. 20-20 ಮತ್ತು 0-13 ಇದರಲ್ಲಿ ಇದು ಬೆಳವಣಿಗೆ ಬಂದ್ಬಿಡ್ತದೆ ಇದು ಹಾಕಿದ್ರೆ ಅಂದ್ಬಿಟ್ಟು ಬೆಳವಣಿಗೆ ಈ ಟೈಮಲ್ಲಿ ಈ ಥರ ಇರಬಾರ್ದು. ಯಾವುದೇ ರೈತರು ಯಾವ ಗೊಬ್ಬರದಲ್ಲಿ ಏನೈತೆ ಅಂತ ಮುಖ್ಯವಾಗಿ ತಿಳ್ಕೊಬೇಕು. ಮತ್ತು ನಾವು ಬೆಳೆಯೋ ಬೆಳೆಯಲು ಕಳೆ ನಿರ್ವಹಣೆ ಮೇಯ್ನಾಗಿ ಕಳೆ ನಿರ್ವಹಣೆ ಇರಬೇಕು. ಆಮೇಲೆ ನಾವು ಜಾಸ್ತಿ ಎಷ್ಟು ಗಾಳಿ ಆಡೋಕ್ಕೆ ಭೂಮಿಲಿ ಜಾಸ್ತಿ ಅಗಲೀಕರಣ ಮಾಡಿ ಫಸಲು ಮಾಡ್ತೀವಿ, ಅದು ಒಳ್ಳೆ ಇಳುವರಿ ಬರುವಂಥ ಜಾಗ ಚೆನ್ನಾಗಿರ್ತದೆ. ನಾನು ಇವಾಗ ಕಾವೇರಿ ಗೋಲ್ಡ್ 2-5K-5 ಅನ್ನೋ ತಳಿನ 2019 ಬೆಳೆದಿದೆ. ಕುಷ್ಕಿ ಜಮೀನಲ್ಲಿ ಮಳೆ ಆಶ್ರಿತದಲ್ಲ 52-53 ಬೆಳೆದಿದ್ದೀನಿ. ಇವಾಗ 30 ಕುಂಟೆಗೆ 43 ಕ್ವಿಂಟಲ್ ಬೆಳೆದಿದ್ದೀನಿ ಮುಸುಕಿನ ಜೋಳ. 3304 ಪಯೋನಿಯರ್ ಕಂಪನಿ ಅವ್ರದ್ದು. ಇದು ಮಳೆ ಆಶ್ರಿತ ನೀರು? ಇದು ನೀರಾವರಿ ಸರ್, ನೀರಾವರಿ. 43-44 ಕ್ವಿಂಟಲ್ ಬೆಳೆದಿದ್ದೀನಿ 30 ಕುಂಟೆಗೆ. ಇದೇ ರೀತಿ 1 ಎಕರೆಗೆ ಹೋಲ್ಸ್ಕೊಂಡ್ರೆ ನಂದು 60 ಕ್ವಿಂಟಲ್ 61 ಕ್ವಿಂಟಲ್ ತನಕ ಇಳುವರಿ ಬರ್ತದೆ. ಮುಸುಕಿನ ಜೋಳದ ಬೆಳೆಯಲ್ಲಿ ಅಷ್ಟು ಒಂದು ಹೆಚ್ಚಿನ ಇಳುವರಿಯನ್ನ ಪಡೆದಿದ್ದರಿಂದ ನಿಮಗೆ ಆ ರೀತಿ ಗುರುತಿಸ್ತಾರೆ. ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಚಂದ್ರಕುಮಾರ್ ಏನೆಲ್ಲ ಬೆಳೆಗಳನ್ನ ನಾವು ಕಾಣಬಹುದು? ಪಿ ಯು ಸಿ ಆದ್ಮೇಲೆ ನೀವು ಕೃಷಿಯನ್ನ ಪ್ರಾರಂಭ ಮಾಡಿದಾಗ ನಿಮ್ಮ ವಯಸ್ಸು ಒಂದು 17-18 ವರ್ಷ. ಯಾಕೆ ಕೃಷಿ ಮಾಡಬೇಕು ಅಂತ ಆಗ ಅನಿಸಿತ್ತು? ಏನ್ ಸಂದರ್ಭ ಆಯ್ತು? ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೆಲ್ಲವನ್ನ ನಾವು ನೋಡಬಹುದು? ಸರ್, ಇವಾಗ ನಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೇನಿದೆ ಅಂತಂದ್ರೆ, ಶುಂಠಿ, ಕಬ್ಬು, ಮತ್ತೆ ML-365 ರಾಗಿ, ಹಸುಗಳ ಮೇವ ಐತೆ, ಮತ್ತೆ ತೆಂಗೈತೆ, ಬಾಳೆ ಐತೆ, ಕೋಳಿಗಳೈತೆ, ಹಸುಗಳೈತೆ, ಇನ್ನು ಸುಮಾರು ಹಲವಾರು ಪದ್ಧತಿಗಳನ್ನ ಮಾಡಿದೀವಿ. ಎಲ್ಲ ಬೆಳೆಗಳನ್ನ ತುಂಬಾ ಚೆನ್ನಾಗಿ ಬೆಳೀತಾ ಇದೀವಿ. ಈಗ ನನಗೆ ಏನಪ್ಪಾ ಅಂತಂದ್ರೆ, ಕೃಷಿಗೆ ಏನಕ್ಕೆ ಬರಬೇಕು ಅಂತಂದ್ರೆ ಸರ್, ಎಲ್ಲ ಏನ್ ಮಾಡಿದ್ರಿ, ಈ ಆರಂಭದಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಆರಂಭ ಅಂತಾರೆ, ಆರಂಭದಲ್ಲಿ ಏನ್ ಗಿಡದು ಹೋಗಿ ಹೊರಗಡೆ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ಬೋದು ಅಂತ. ಸರ್, ನಾನು ಇವತ್ತು ಹೆಚ್ಚು ಕಡಿಮೆ ವರ್ಷದಲ್ಲಿ ಕನಿಷ್ಠ ಅಂತಂದ್ರು ನಮ್ಮ 9 ಎಕರೆ ಜಮೀನಲ್ಲಿ ಎಲ್ಲ ಕಳೆದು 9 ಲಕ್ಷ ಸಂಪಾದನೆ ಮಾಡ್ತೀವಿ ವರ್ಷಕ್ಕೆ. ಎಲ್ಲ ಆಮೇಲೆ ಆಳುಗಳಾಗಲಿ ಯಾವುದೇ ಕೃಷಿಗೆ ಈಗ ಈ ಜಾಸ್ತಿ ಅಂತಂದ್ರೆ ಕಳೆ ನಿರ್ವಹಣೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರ್ತದೆ ರೈತರಿಗೆ. ಆ ಕಳೆ ನಿರ್ವಹಣೆ ಏನು ಅಂತಂದ್ರೆ, ಈಗ ಕಳೆ ಬಂದ್ಬಿಡ್ತು ಹೊಡೆದ್ಬಿಡು ರೌಂಡ್ ಅಪ್ ಅಂತ. ಆ ರೌಂಡ್ ಅಪ್ ಅಲ್ಲಿ ಏನ್ ಕೇಡಾಗುತ್ತೆ, ಮನುಷ್ಯನಿಗೆ ಏನ್ ಕೇಡಾಗುತ್ತೆ, ಭೂಮಿಗೆ ಏನ್ ಕೇಡಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎರೆಹುಳು ಎಷ್ಟಿರ್ತದೆ ಭೂಮಿಲಿ ಅಷ್ಟು ನಮ್ಗೆ ಅತ್ಯವಶ್ಯಕ. ಈಗ ಆಮ್ಲಜನಕನ ಉತ್ಪಾದನೆ ಮಾಡಿಕೊಡೋದೇ ನಮಗೆ ಎರೆಹುಳು. ಅದರಿಂದ ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಎಲ್ಲ ಜನ ರೌಂಡಪ್ ಹೊಡೆಯೋದು, ಆ ಎರೆಹುಳುಗಳನ್ನ ಸಾಯಿಸೋದು. ಈ ರೀತಿಯಾಗಿ ಸದ್ಯಕ್ಕೆ ಮನುಷ್ಯನಿಗೆ ಸದ್ಯಕ್ಕೆ ಬಾಡಿನೇ ಕೆಮಿಕಲ್ ಆಗೋಗೈತೆ. ಆಮೇಲೆ ಜಾಸ್ತಿ ಈಗ ಏನಪ್ಪ ಅಂತಂದರೆ, ಮೆಡಿಸನ್ ಔಷಧಿಗಳನ್ನ ಜಾಸ್ತಿ ಬಳಸೋದ್ರಿಂದ ಈ ಥರ ಆಗ್ತೈತೆ. ಈಗ ಒಂದೊಂದಾಗಿ ನಾವು ಬೆಳೆ ಬಗ್ಗೆ ಮಾತಾಡ್ತಾ ಹೋಗೋಣ. ಮುಸುಕಿನ ಜೋಳದ ಬೆಳೆಯನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಪ್ರಾರಂಭದಲ್ಲಿ ಎಷ್ಟು ಇಳುವರಿ ಬಂತು? ಈ ಒಂದು ದಾಖಲೆ ಒಂದು ಇಳುವರಿ ಪಡಿಬೇಕಾದ್ರೆ ಯಾವ ರೀತಿ ಕೃಷಿ ಕ್ರಮಗಳು ಇರುತ್ತೆ, ಎಲ್ಲಿಂದ ಪ್ರಾರಂಭ ಆಗಬೇಕು? ಸರ್, ನಾನು 2007 ನಾನು ಮುಸುಕಿನ ಜೋಳ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಏನ್ ಮಾಡಿದೆ ಅಂತಂದ್ರೆ, ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದು ಏನು, ಅವತ್ತು 1 ಎಕರೆಗೆ 27 ಕ್ವಿಂಟಲ್ ಬೆಳೆದೆ. ಅವಾಗ ಹೇಳ್ತಿದ್ರು ನಮ್ಮ ತಂದೆ, ಎಲ್ಲೋ ನಾವು ಹೇಳ್ತಿದ್ರು, ನಮ್ಮ ಕಾಲದಲ್ಲಿ ನೆಲ ಗುದ್ದಿ ನೀರು ಕಡಿತಿದ್ರು, ನಿಮ್ಮ ಕಾಲದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ನಿಮ್ಗೇನು ಇವೆಲ್ಲ ಆಗಲ್ಲ, ನಿಮ್ದು ಏನು ಫ್ಯೂಚರ್ ಐತೆ ಅದು ನೋಡ್ಕೊಂಡಿದ್ ಬಿಡಿ, ಇವೆಲ್ಲ ನಿಮ್ಗೆ ಆಗಲ್ಲ ಅಂತ. ಅವಾಗ ಏನನ್ಸ್ತು ನನಗೆ, ಯಾಕೋ ನನಗೆ ಸ್ವಲ್ಪ ಬೇಜಾರಾಯಿತು ಈ ಥರ ಬೆಳೆದ್ಬಿಟ್ನಲ್ಲ ಅಂತ. ನೆಕ್ಸ್ಟ್ ಸಮಗ್ರ ಕೃಷಿಗೆ ಬಂದೆ. ಅವಾಗ ಏನೇನು ಮಾಡಬೇಕು ಎಲ್ಲ ಐಡಿಯಾ ಎಲ್ಲ ತಿಳ್ಕೊಂಡು ನಮ್ಮ ಕೃಷಿ ಇಲಾಖೆಯವರ ವತಿಯಿಂದ, ಮತ್ತು ನಮ್ಮ ವಿಜ್ಞಾನಿಗಳೆಲ್ಲ. ಇವತ್ತು ನಮ್ಮ ಜಮೀನಿಗೆ 15-16 ವಿಜ್ಞಾನಿಗಳನ್ನ ಕರೆಸಿ ಅಲ್ಲಿ ಪ್ರಯೋಗ ಎಲ್ಲ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ದೀವಿ. ಮತ್ತು ಈಗ MH 14-5 ಅನ್ಬಿಟ್ಟು ಕೊಟ್ಟಿದ್ರು ಈಗ ತಕ್ಷಣದಕ್ಕೆ ಎಷ್ಟು 2019 ಅದನ್ನು ಒಳ್ಳೆ ಇಳುವರಿ ಕೊಟ್ಟಿದ್ದೀವಿ. ಇಪ್ಪ ಎಷ್ಟು 48 ಕ್ವಿಂಟಲ್ ಬೆಳೆದಿದ್ದೀನಿ MH 14-5. ಹೇಳಿ, ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೆಲ್ಲ ಕೃಷಿ ಕ್ರಮಗಳಿರುತ್ತೆ? ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಮಣ್ಣನ್ನ ಆ ಬೆಳೆಗೆ ಸೂಕ್ತವಾಗಿ ಸರಿ ಮಾಡ್ಕೊಳ್ಳುವಂಥದ್ದು, ಹೇಳಿ ಎಲ್ಲಿಂದ ಶುರುವಾಗುತ್ತೆ ಸರ್? ಅದೇ ಈಗ ನಾವು ಮಣ್ಣನ್ನ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡದ್ದು ಹೆಂಗೆ ಅಂತಂದ್ರೆ, ನಾವು ಟ್ರ್ಯಾಕ್ಟರಲ್ಲಿ 2 ವರ್ಷಕ್ಕೆ ಒಂದ್ಸಲ ಆಳವಾಗಿ ಭೂಮಿಯನ್ನ ಉಳುಮೆ ಮಾಡಬೇಕು. ಅದು ಫಲವತ್ತತೆ ನಿಲ್ಬೇಕು ಅಂತಂದ್ರೆ, ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಳಿಜಾರು ಭೂಮಿ ಇರಬಾರ್ದು, ಮಟ್ಟದ ಜಮೀನು ಇರಬೇಕು. ಮತ್ತೆ ಅದು ಮಳೆಯಾಶ್ರಿತ ಆದ್ರೂ ನೀರು ಒಂದನಿ ಹೊರಗಡೆ ಹೋಗ್ಬಾರ್ದು, ಜಮೀನಲ್ಲೇ ಹಿಂಗ್ಬೇಕು. ಆ ತರ ಜಮೀನಿನಲ್ಲಿ ನಾವು ಮುಸ್ಕುಂಜೋಳ ಇವಾಗ ನಾಟಿ ಮಾಡ್ಬೇಕಾದ್ರೆ ಗಿಡದಿಂದ ಗಿಡಕ್ಕೆ 1.5 ಇರಬೇಕು, ಸಾಲಿಂದ ಸಾಲ್ಗೆ 2.5 ಲೆವೆಲ್ ಕನ್ಫರ್ಮ್ ಇರಲೇಬೇಕು. 2.5-2.5 ನಾವು ಏನ್ ಅಂಶ ಬಳಸ್ಬೇಕು ಅಂತಂದ್ರೆ, ನಾವು ಮುಸ್ಕುಂಜೋಳ ನಾಟಿ ಮಾಡ್ಬೇಕಾದ್ರೆ 10-26-26 ಈ ಗೊಬ್ಬರವನ್ನ ಮಣ್ಣಿಗೆ ಸೇರಿಸ್ಬೇಕು ಮೊದಲು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಣ್ಣಿಗೆ ಜಿಂಕ್ ಅಂತ, ಇವಾಗ ಜಿಂಕ್ ಅಂಶ ಕಡಿಮೆ ಇರೋದ್ರಿಂದ ಮಣ್ಣುಗಳಲ್ಲಿ ಇವಾಗ ಕಡಿಮೆ ಮಣ್ಣುಗಳಲ್ಲಿ ಜಿಂಕ್ ಅಂಶ, ಏನು 1 ಎಕರೆಗೆ 5 kg ಆದ್ರೆ ಸಾಕು. ನಾವು ಟ್ರ್ಯಾಕ್ಟರ್ ರೋಟೋವೇಟರ್ ಹೊಡಿಬೇಕಾದ್ರೆ ಎಚ್ಚಿಬಿಟ್ಟು ರೋಟೋವೇಟರ್ ಮಿಕ್ಸ್ ಮಾಡಿದ್ರೆ ಅದು ಜಿಂಕ್ ಅಂಶ ಇರೋದ್ರಿಂದ ತುಂಬಾ ಫಲವತ್ತತೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಏನ್ ಮಾಡೋದು ಅಂತಂದ್ರೆ 2-2.5 ಸಾಲ ಇದು ಮಾಡಿ ಮತ್ತೆ ಪೈರು ಬರ್ಬೇಕಾದ್ರೆ ಅದನ್ನ ಕಳೆ ನಿರ್ವಹಣೆ ಅಂತಂದ್ರೆ ಕಳೆ ಬರಬಾರ್ದ ರೀತಿ ಭೂಮಿಗೆ ಕಳೆನಾಶಕ ಏನು ಸಿಂಪಡಣೆ ಮಾಡಬಾರ್ದು. ಕಳೆ ಏನು ಬರಲ್ಲ ಸರ್ ಅಂತೆ, ಏನು ಕಳೆ ಬರಲ್ಲ, ಅದನ್ನು ಕುಂಟೆಯಲ್ಲಿ ನಾವು ಅದೇ ಮಾಡ್ಕೊಂಡು ಕುಂಟೆಯಲ್ಲಿ ಅದೇ ಮಾಡ್ಕೊಂಡು ಅದು ಪೈರು ಏನು 1-1.5 ತಿಂಗಳು ಪೈರು ಬಂದಮೇಲೆ ಕುಂಟೆ, 2 ಕುಂಟೆ ಅಂತ ಹೇಳ್ತೀವಿ ನಾವು. 2 ಕುಂಟೆ ಅಂತ ಬಂದಾಗ ನಾನು ಸರ್ ಬೇರೆ ಇದು ಮಾಡ್ತಾರೆ ಏನಪ್ಪ ಅಂತಂದ್ರೆ, ಕೀಟನಾಶಕಗಳನ್ನ ಉಪಯೋಗಿಸೋದು, ನಾ ಯಾವುದೇ ರೀತಿ ಮೆಡಿಸನ್ ಆಗಲಿ ಏನಾಗಲಿ ಮುಸ್ಕುಂಜೋಳಕ್ಕೆ ಉಪಯೋಗಿಸಿಲ್ಲ ಸರ್. ಈ ಇಷ್ಟು ಇಳುವರಿ ಬರಬೇಕು ಅಂದರೆ ನಾನು ಯಾವುದೇ ರೀತಿ ಮೆಡಿಸನ್ನ ಉಪಯೋಗಿಸಿಲ್ಲ. ಹಸುವಿನ ಗಂಜಲದಲ್ಲಿ ಒಂದು ನಾನು ಮುಸ್ಕುಂಜೋಳ ನಾಟಿ ಮಾಡ್ತೀವಲ್ಲ, ಆ ನಾಟಿ ಮಾಡ್ಬೇಕಾದ್ರೆ ಮುಸ್ಕುಂಜೋಳನ ನಾನು ಅದಕ್ಕಿಂತ 1 ತಿಂಗಳ ಮುಂಚೆ ಹಸುವಿನ ಗಂಜಲನ ಸ್ಟಾಕ್ ಮಾಡಿರ್ತೀನಿ. 2-3 ಬ್ಯಾರಲ್ ಅಂದ್ರೆ 20 ಬಿಂದಿಗೆ ಇಡ್ತದೆ, 3 ಬ್ಯಾರಲ್ ಫುಲ್ ಭರ್ತಿ ಮಾಡಿರ್ತೀನಿ. ಅದಕ್ಕೆ ಬೇವು ಸೊಪ್ಪು ಮತ್ತೆ ಪರಂಗಿ ಮತ್ತೆ ಇದು ಎಕ್ಕ ಅಂತ ನೋಡಿ, ಎಕ್ಕದ ಗಿಡ ಅಂತ ಹೇಳ್ತಾರೆ, ಅದು ಎಲ್ಲ ಫುಲ್ಲು ಕೊಳಿಬೇಕು ನಮಗೆ. ಎಷ್ಟು 1.5 ತಿಂಗಳು ಪೈರು ಬರೋ ತನಕ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸಿಂಪಡಣೆ ಮಾಡಲ್ಲ ಸರ್ ನಾನು, ಅದಕ್ಕೆ ಎರಚಿಬಿಡೋದು. ಒಂದು ಜೊತೆ 2-3 ಟ್ರ್ಯಾಕ್ಟರ್ ಹಾಕೊಂಡೋಗಿ 1 ಎಕರೆ ಜಮೀನು ಫುಲ್ ತೆಗೆದು ಬಕೆಟಲ್ಲಿ ಎರಚಿಬಿಡೋದು. ಯಾವುದೇ ಕಳೆ ನಿರ್ವಹಣೆ, ಯಾವ ಕಳೆ ಆಗಲಿ, ಯಾವುದೇ ಕೀಟನಾಶಕ ಆಗಲಿ, ಆಮೇಲೆ ಭೂಮಿಗೆ ನಾವು ಗಂಜಲ ಹಾಕೋದ್ರಿಂದ ತುಂಬ ಫಲವತ್ತತೆ ಚೆನ್ನಾಗಿರ್ತದೆ. ಅದಾದ್ಮೇಲೆ 1.5 ತಿಂಗಳು ಕೆಲವರು ಕೀಟನಾಶಕನ ಹೇಳಿದ್ರೆ ಸರ್, ಈಗ ಕೀಟನಾಶಕ ಸಿಂಪಡಣೆ ಮಾಡಬಾರ್ದು, ಈ ರೀತಿ ಕಂಡ್ಕೋಬೇಕು ರೈತರು. ನೆಕ್ಸ್ಟ್ ಅದಾದ್ಮೇಲೆ ಈಗ ನೇಗಿಲು ಬಿಡೋ ಸಮಯಕ್ಕೆ ಬರ್ತದೆ, 1.5-2 ತಿಂಗಳು ಅಂತದಲ್ಲಿ ಇರ್ತದೆ, ಅವಾಗ ನೇಗಿಲು ಬಿಡಬೇಕು ಆ ಟೈಮ್ಗೆ. ಆಗ ಏನ್ ಮಾಡೋದು ಅಂತಂದ್ರೆ ಸ್ವಲ್ಪ ರಾಸಾಯನಿಕನು ಬಳಸ್ಬೇಕು ಆ ಟೈಮಲ್ಲಿ, ನಾವು ಬಳಸೋಂಗಿಲ್ಲ ಅಂತ ಏನು ಹೇಳಂಗಿಲ್ಲ, ಸ್ವಲ್ಪ ರಾಸಾಯನಿಕನು ಬಳಸ್ಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅದಕ್ಕಿಂತ ಹೆಚ್ಚಾಗಿ 1 ವರ್ಷಕ್ಕೆ 3-3.5 ಟನ್ 1 ಎಕರೆಗೆ ಇರಲೇಬೇಕು ಪ್ರತಿ ವರ್ಷ. ಯಾಕಂತಂದ್ರೆ ಇವತ್ತಿನ ಬೆಳೆಗಳು ಸರ್ ಮುಸ್ಕುಂಜೋಳ, ತುಂಬ ಅದಕ್ಕೆ ಗೊಬ್ಬರ ಬೇಕು. ಈಗ 2ನೇ ಬೆಳೆ ಮಾಡಬೇಕು ಅಂತಂದ್ರೆ, ಈಗ 1 ಬೆಳೆ ತೆಗೆದ್ಬಿಟ್ಟಿರ್ತೀವಿ, ಇನ್ನೊಂದು ಬೆಳೆಗೆ ಹೋಗ್ಬೇಕು ಅಂತಂದ್ರೆ 2ನೇ ಬೆಳೆ ಸುಲಭವಾಗಿ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಹೊಡೆದ್ಬಿಟ್ಟು ಟ್ಯಾಕ್ಟರ್ ಹೊಡೆದ್ಬಿಟ್ಟು ಎಲ್ಲ ಹದ ಮಾಡ್ಬಿಟ್ಟು ಪುನಃ ಬಿಟ್ಬಿಡ ಬಂದ್ಬಿಡ್ತದೆ ಅಂತಂದ್ರೆ ಬರಲ್ಲ ಸರ್. ಅದು ಅದಕ್ಕೆ ಬಿಸಿಲಲ್ಲಿ ಒಣಗಬೇಕು, ಆ ಗೊಬ್ಬರ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ಮೇಲೆ ನೀಟಾಗಿ ಅದಕ್ಕೆ ಮಳೆನೋ ಇಲ್ಲ ನೀರಾವರಿನೋ ಮಾಡಿದಾಗ ಭೂಮಿ ಫಲವತ್ತತೆನು ಬರ್ತದೆ. ಅದರಿಂದ ಸರ್ ನಾನು ಈ ರೀತಿ ಮಾಡಿ ಇವತ್ತು 30 ಕುಂಟೆಗೆ 46 ಕ್ವಿಂಟಲ್ ಮುಸ್ಕುಂಜೋಳ ಬೆಳೆದಿದ್ದೀನಿ. ಇದು ಹೊಸ ತಳಿ ಪಯೋನಿಯರ್ ಕಂಪನಿಯವ್ರು ಕೊಟ್ಟಿರೋದು, 3004 ಅಂತ ಚೆನ್ನಾಗಿ ಕೊಟ್ಟರು, ಒಳ್ಳೆ ಇಳುವರಿಯಿಂದ 30 ಕ್ವಿಂಟೆಗೆ ಬೆಳೆದಿದ್ದೀನಿ ಸರ್. ಮುಸ್ಕುಂಜೋಳದಲ್ಲಿ ಗರಿಷ್ಠ ಉತ್ಪಾದನೆ ಮಾಡಿದ್ರಿಂದ ನಿಮ್ಮ ಹೆಸರು ಎಲ್ಲ ಮುಸ್ಕುಂಜೋಳ ಅಂದ್ರೆ ಚಂದ್ರು ಅಂತ ಹೇಳ್ತಾರೆ. ಜೊತೆಗೆ ನೀವು ಕಬ್ಬನ್ನ ನಿಮ್ಮ ತಂದೆನೂ ಬೆಳೀತಾ ಇದ್ರು, ಹಾಗಾಗಿ ನೀವು ಅದನ್ನ ಮುಂದುವರೆಸಿದ್ರಿ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಕಬ್ಬನ್ ಬೆಳಿತೀರಿ. ಹೇಳಿ, ಯಾವ ತಳಿ ಕಬ್ಬನಲ್ಲೂ ಏನಾದರೂ ಈ ಗರಿಷ್ಠ ಇಳುವರಿಯನ್ನು ಪಡೆದು ಸಾಧನೆ ಮಾಡಿದ್ದೀರಾ ಹೇಗೆ? ಸರ್ ಕಬ್ಬು ಬೆಳೆದಿದ್ದೀನಿ ಸರ್, ಕಬ್ಬು 517 ಇದು ಮಂಡ್ಯ VC ಫಾರ್ಮ್ ತಳಿ 517 ಅಂತ. ಎಷ್ಟು ಇಳುವರಿ ಬಂತು ಸರ್? 89-90 ಟನ್ ಬೆಳೆದಿದ್ದೀನಿ ಸರ್. ಅಂದ್ರೆ ನಾವು 6 ಅಡಿ ಸಾಲಲ್ಲಿ ಬೆಳೆದಿದ್ದೀವಿ, 80-90 ಟನ್ ಬೆಳೆದಿದ್ದೀವಿ 6 ಅಡಿ ಸಾಲು ಅಂತಂದ್ರೆ. ನಾನು ಸೇಮ್ ಸರ್ ಯಾವುದು ಕೆಮಿಕಲ್ ಉತ್ಪಾದನೆ ಯಾವುದಕ್ಕೂ ಹಾಕಲ್ಲ. ಇದೆ ನಾವೇನಪ್ಪ ಅಂತಂದ್ರೆ ಕಸ ಹಾಕ್ಬೇಕಾರೆ ತಗೊಂಡೋಗಿ ನೇರ ಜಮೀನಿಗೆ ಹಾಕ್ಬಿಡೋದೆ. ಈಗ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವರು ತಗೊಂಡೋಗಿ ತಿಪ್ಪೆಗೆ ಹಾಕೋದು, ತಿಪ್ಪೆಯಿಂದ ಬಿಸಿಲು

ಹೆಂಗೆ ಅದನ್ನ ಬೇರೆ ತರ ಸಾಕ್ತೀರಾ, ಹೆಂಗ್ ಸಾಕ್ಬೋದು ಸರ್? ಬೇರೆ ತರ ಏನಿಲ್ಲ, ಅದೇನಪ್ಪ ಅಂದ್ರೆ ಜೂಜ್ ಕೋಳಿ ಅಂತಂದ್ರೆ ಅದನ್ನ ಏನ್ ಯಾವ ತರ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆನೆ ಅದನ್ನ ಸ್ನಾನಕ್ಕೆ ರೆಡಿ ಮಾಡಿರ್ಬೇಕು, ಏನಪ್ಪ ಒಂದ್ ದಿನ ಮುಳುಗಿ ಎಜ್ಜಬೇಕು. ಅದು ಎಜ್ಜಿದಾಗ ಏನ್ ಮಾಡ್ಬೇಕು, ಅದು 10-15 ಸೆಕೆಂಡ್ ಒಳಗಡೆ ಇದ್ದಾಗ ಅದು ಉಸಿರು ಕಟ್ಟಬಾರ್ದು, ಶಕ್ತಿಯಾಗಿ ನಿಂತ್ಕೋಬೇಕು. ಶಕ್ತಿಯಾಗಿ ನಿಂತ್ಕೊಂಡಾಗ ಅದು ಪೈಟ್ರು ಕೋಳಿಗೆ ಒಂದು ಶ್ರೇಷ್ಠ ಅಂತ ಕರಿಬಹುದು. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ಅಕ್ಕಪಕ್ಕದ ಗ್ರಾಮದಲ್ಲೇ ಕಲ್ತ ನಾನು, ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಯಾಕಂತಂದ್ರೆ ನನಗೆ ಜೂಜು ಇವೆಲ್ಲ ನನಗೆ ಹುಚ್ಚು ಏನಿಲ್ಲ, ಸಾಕ್ಬೇಕು ಒಂದು ಮನೋರಂಜನೆಗೋಸ್ಕರ ಸಾಕ್ಬೇಕು ಅಂತ ಈ ಕೃಷಿ ಜೊತೆಲಿ ಅದನ್ನ ಒಂದು ಮಾಡೋಣ ಅನ್ಬಿಟ್ಟು ಮನೋರಂಜನೆ. ಈಗ ಆ ತರದ ಫೈಟರ್ ಕೋಳಿಗಳು ಎಷ್ಟಿವೆ ನಿಮ್ಮನೇಲಿ? ಸರ್ ನನ್ನಲ್ಲಿ 49 ಇದೆ. ಹುಡ್ಕೊಂಬತ್ತಾರ ಜನ ಫೈಟರ್ ಕೋಳಿ ಸರ್? ಅಂದ್ರೆ ಹುಡ್ಕೊಂಬತ್ತಾರೆ ಅಂದ್ರೆ ನಾವು ಜಾಸ್ತಿ ಕೊಡಕ್ ಹೋಗಲ್ಲ. ಏನಂತಂದ್ರೆ ಇವತ್ತೆಲ್ಲ ಒಂದ್ ಜೊತೆ ಕೊಟ್ಟಿದೀವಿ 9,500, ಅಷ್ಟು ಬಿಟ್ರೆ ಇನ್ನು ಬೇರೆ ನಾವು ಯಾರಿಗೂ ಕೊಟ್ಟಿಲ್ಲ. ಮನೇಲೆ ಮನೋರಂಜನೆಗೋಸ್ಕರ ಸಾಕ್ತಿವಿ. ತಳಿನೇ ಬೇರೆನಾ? ಎಲ್ಲಿಂದ ತಂದ್ರಿ ಅಲ್ಲಿ? ಸರ್ ತಳಿಯೋದು ನಾವು ತಮಿಳ್ನಾಡಿಂದ. ಅದು ಬೇರೆ ಹೊರಗಡೆ ನಮ್ಮ ಹುಡುಗರು ತಮಿಳ್ನಾಡು ಮಲಳಿ ಅನ್ಬಿಟ್ಟೈತೆ ಪಕ್ಕದಲ್ಲಿ, ಅವರು ತಮಿಳ್ನಾಡಿಂದ ತರ್ಸಿರೋದ್ರಿಂದ ನಾನು ಅವ್ರ ಹತ್ರ ಸೇಲ್ ಮಾಡಿ ಇವಾಗ ಮನೋರಂಜನೆಗೋಸ್ಕರ ಸಾಕಿದ್ದೀನಿ. ನೀವು ಅದಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಸರ್ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಏನು ಅಂತಂದ್ರೆ ಇದೇ ಸರ್ ಇಷ್ಟೇ, ಟ್ರೈನಿಂಗ್ ಏನಿಲ್ಲ. ಮಾಮೂಲಿ ಏನ್ ಮೇವು ತಿನ್ನುತ್ತೆ ಅದೇ ಮೇವು, ಹೊರಗಡೆ ಎಲ್ಲ ಆಟ ಆಡ್ಕೊಂಡು ಮೇಯ್ತವೆ, ಏನ್ ತೊಂದರೆ ಇಲ್ಲ. ಅದೇ ಇಷ್ಟೇ. ಅದಕ್ಕೆ ಏನಿದು ಅಂತಂದ್ರೆ ನೀರಲ್ಲಿ ಸ್ವಲ್ಪ ಉಂಜಗಳಿಗೆ ನಾವು ಗಟ್ಟಿ ಮುಟ್ಟಾಗಿ ತರಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ತಣ್ಣೀರು ಕೋಲ್ಡ್ ಇರ್ಬೇಕು. ಅದೊಂಥರ ಕಸರತ್ ಮಾಡಿಸ್ತೀರಿ ನೀವು? ಕಸರತ್ ಮಾಡಿಸ್ತೀವಿ. ನಾವೇ ಈಗ ಮನೋರಂಜನೆ ಏನಪ್ಪಾ ಅಂದ್ರೆ ಮನೆ ಹತ್ರ ಎರಡನ್ನು ಹಿಡಿದು ಬುಟ್ಟು ನೋಡೋದು, ಇದೇ ಒಂದು ಮನೋರಂಜನೆ. ಇದು ಗೆಲ್ಲತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ ನಿಮಗೆ? ಸರ್ ಅದು ಗೊತ್ತಾಗುತ್ತೆ ಅನ್ನೋದು ಕನ್ಫರ್ಮ್ ಗೊತ್ತಿರಲ್ಲ. ಈಗ ಯಾವ್ದಕ್ಕೆ ಈಗ ಶಕ್ತಿ, ಈಗ ನನಗೆ 29 ವರ್ಷ, ನನ್ನಂತ ಇನ್ನೊಬ್ಬ 29 ವರ್ಷ, ಅವ್ನು ಹೊಡಿತಾನೆ ನಾನು ಹೊಡಿತೇನೆ ಅನ್ನೋದು ಗೊತ್ತಿರಲ್ಲ. ಅದೇ ರೀತಿ ಗೊತ್ತಿರಲ್ಲ, ಒಂದ್ ವಿಶ್ವಾಸ ಇರುತ್ತೆ ಅಷ್ಟೇ, ಇದು ಗೆಲ್ಬಹುದು ಅಂತ. ದಪ್ಪ ಇದ್ದವ್ರಿಗೆ ಸದ್ಯಕ್ಕೆ ಕೋಳಿ ದಪ್ಪ ಇದ್ರೇನೆ ಆಗಲ್ಲ, ಸಣ್ಣಕ್ಕಿರೋದು ಓಡಬಿಡ್ತಾನೆ ಅಂತ. ಫೈಟರ್ ಕೋಳಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀವು ಸಾಕುವಾಗ್ಲೂ ಬೇರೆ ತರ ಸಾಕ್ತೀರಾ ಹೇಗೆ ಅಂತ? ಸರ್ ಬೇರೆ ತರ ಏನಿಲ್ಲ, ಮಾಮೂಲಿ ಏನ್ ಮೇಕೆ ಮೇಯ್ದು ಮುಸ್ಕೊಂಜೋಳ ಮತ್ತೆ ಗೋಧಿ ರಾಗಿ ಅಕ್ಕಿ ಈ ಟೈಪ್ ಅಲ್ಲೇ ಹಾಕೋದು ನಾವು, ಏನ್ ಬೇರೆ ತರ ವಿಶೇಷವಾಗಿ ಏನ್ ಸಾಕೋದಿಲ್ಲ. ಆ ತರ ಕೋಳಿಗಳನ್ನು ಒಟ್ಟಿನಲ್ಲಿ ಸಾಕ್ತಾ ಇದ್ದೀರಿ. ಈಗ ಚಂದ್ರು, ನಿಮಗೆ ಆದಾಯದ ಮುಖ್ಯ ಮೂಲ ಯಾವುದು, ಕಾಸು ಯಾವ್ದು ಜಾಸ್ತಿ ನೋಡ್ತೀರಿ ನೀವು? ಸರ್ ನಾನು ಎಲ್ಲ ಬೆಳೆಯಲ್ಲಿ ಅಂತಂದ್ರೆ ಸದ್ಯಕ್ಕೆ ಹೆಚ್ಚಾಗಿ ನನಗೆ ಮುಸ್ಕೊಂಜೋಳ ಸರ್, ಮುಸ್ಕೊಂಜೋಳ ವರ್ಷದಲ್ಲಿ 2 ಬೆಳೆ ಬೆಳಿತೀನಿ, ಒಳ್ಳೆ ಆದಾಯ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ? ಸರ್ ನಾನು ಮೈಸೂರು APMC. ಈಗ APMCಲೂ ಸ್ವಲ್ಪ ದಳ್ಳಾಳಿ ಕಾಟಗಳು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಈಗ ಮೊನ್ನೆ ಬಂದು ಹೋಗ್ಬೇಕಾದ್ರೆ 50 ಕೆಜಿಗೆ 1 ಕೆಜಿ ಕಳೀತಾ ಇದ್ರು, ಇವಾಗ 50 ಕೆಜಿಗೆ 2 ಕೆಜಿ ತೆಗಿತಾ ಇದ್ದಾರೆ. ಅದರಿಂದ ನಾವು ಏನಪ್ಪ ಅಂದ್ರೆ ರೈತನಿಗೆ ಅಲ್ಲಿಂದ ಬಂದು ಇಲ್ಲಿ ಮಾರಾಟ, ಈಗ ನಾವು ಮಾರಾಟ ಮಾಡ್ತೀವಿ, ನಮ್ಮ ಹತ್ರ ಸ್ವಂತ ಓನ್ ಟ್ರ್ಯಾಕ್ಟರ್ಸ್ ಐತೆ, ಕೃಷಿ ಯಂತ್ರೋಪಕರಣಗಳೆಲ್ಲ ಇದೆ, ನಾವೇ ತಗೊಂಡ್ಬಂದು ಹಾಕ್ಬಿಟ್ಟು ಹೋಗ್ತೀವಿ. ಬೇರೆ ರೈತರುಗಳು ಸ್ವಲ್ಪ ಕಷ್ಟ. ಆದ್ರೆ ಇಳುವರಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ ನಿಮಗೆ? ಸ್ವಲ್ಪ ನಮಗೆ ಕಷ್ಟ, ಯಾಕಂತಂದ್ರೆ ಈಗ 52 ಕ್ವಿಂಟಲ್ ಬೆಳೆದಿದೆ ಅಂತ ಹೇಳಿದ್ನಲ್ಲ ಸರ್, 205 ಎಕರೆಗೆ 258 ಕ್ವಿಂಟಲ್ ಬೆಳೆದಿದೆ, 1950 ರೂಪಾಯಿ ಫ್ಲಾಟ್ ಅಲ್ಲೇ ಕೊಟ್ಟಿದ್ದೆ. ಆತರ ನಮ್ಗೆ 1500 ಮೇಲೆ ಇರ್ಬೇಕು ಸರ್, ಯಾವ್ದೇ ಒಂದು ಬೇರೆ ನಾವು ಮೇಜು ಬೆಳಿತೀವಿ ಅಂದ್ರೆ 1500 ಮೇಲಿದ್ರೆ ಏನ್ ತೊಂದರೆ ಇಲ್ಲ, ರೈತನಿಗೂ ಲಾಭ ಇದೆ, ಆಮೇಲೆ ರೈತನಿಗೂ ಖುಷಿ. ಈ 700-800 ಈ ಟೈಪ್ ಅಂದ್ರೆ ರೈತ ಸ್ವಲ್ಪ. ಮುಸ್ಕಂಜೋಳದಲ್ಲೂ ಬೇರೆ ಬೇರೆ ತಳಿಗಳು ಬಂದಿವೆ, ಪಾಪ್ಕಾರ್ನ್ಗೆ ಮಾಡುವಂತದ್ದು, ಜೊತೆಗೆ ಹಸಿ ತರಕಾರಿಯಾಗಿ ಸಲಾಡ್ ನಲ್ಲಿ ಬಳಕೆ ಮಾಡುವಂತದ್ದು, ಇವುಗಳು ಎಲ್ಲ ಬಂದಿವೆ. ಆ ತರದ ಪ್ರಯತ್ನ ಮಾಡಿದೀರ? ಪ್ರಯತ್ನ ಏನು ಆತರ ಮಾಡಿಲ್ಲ ನಾನು. ಮೇಜ್ ಅಂತಂದ್ರೆ ಮುಸ್ಕಂಜೋಳ ಬೆಳಿತೀನಿ, ಅಲ್ಲಂಜೋಳ ಅದೆಲ್ಲ ಒಣಗಿಸಿ ಮಾಮೂಲಿ ನೀವು ಕೊಡುವಂತದ್ದೇ ಬೇಬಿ ಕಾರ್ನ್ ಮಾಡೋ ಆತರ ಏನು? ಆ ತಳಿಗಳೆಲ್ಲ ನೀವು ಪ್ರಯತ್ನ ಪಟ್ಟಿಲ್ಲ. ನೀರಾವರಿ ವ್ಯವಸ್ಥೆ ಹೆಂಗೆ ಸರ್? ನೀರಾವರಿ ಅಂದ್ರೆ ನಮ್ಗೆ ಪಂಪ್ ಸೆಟ್. ತೆಂಗಿನ ಮರಗಳಿಗೆ ಎಲ್ಲ ಟ್ರಿಪ್ ಸಿಸ್ಟಮ್ ಮಾಡಿದೀವಿ. ತೆಂಗಿನ ಮರಗಳಿಗೆಲ್ಲ ಟ್ರಿಪ್ ಸಿಸ್ಟಮ್, ನಾವು ಯಾವಾಗ ಆನ್ ಮಾಡ್ತೀವಿ ನಾವೇ ಒಂದು ಗೇಟ್ ಇದು ಮಾಡಿದ್ರೆ ಅಲ್ಲಿ ಹೋಗಿ ನೀರು ಇದಿರ್ಬೇಕು, ಆ ರೀತಿ ಎಲ್ಲ ಟ್ರಿಪ್ ಸಿಸ್ಟಮ್ ಮಾಡಿದೀವಿ. ತೆಂಗಿಗೆ ಶುಂಠಿ ಎಷ್ಟು ಪ್ರದೇಶದಲ್ಲಿ ಬೆಳಿತೀವಿ ಸರ್? ನಾವು ಶುಂಠಿ ಇವಾಗ ಸದ್ಯಕ್ಕೆ 2 ಎಕರೆಲ್ಲಿ ಮಾಡಿದ್ದೀವಿ, 2 ಎಕರೆಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಅಂದ್ರೆ ನಮ್ಮ ಈಗ ನಾವು ಬೆಳೆದಿರುವಂತ ಶುಂಠಿಗೆ ಸದ್ಯಕ್ಕೆ ಲಾಭದಾಯಕದಲ್ಲಿ ನಾವಿಲ್ಲ ಸರ್, ಖರ್ಚುನು ಸದ್ಯಕ್ಕೆ ಖರ್ಚು ಮಾಡಿರೋದನ್ನು ತೆಗಿಯಕ್ಕಾಗಲ್ಲ, ಅಷ್ಟಾಗಿದೆ. 60 ಕೆಜಿ ಚೀಲಕ್ಕೆ 600 ರೂಪಾಯಿ ರೇಟ್ ಇದೆ. ಬೆಳೆ ಚೆನ್ನಾಗಿ ಬಂದಿದೆ ಸರ್? ತುಂಬಾ ಚೆನ್ನಾಗಿದೆ. ಬೆಳೆ ತುಂಬಾ ಚೆನ್ನಾಗಿದೆ. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ನಿಮಗೆ? ಸರ್ ನನ್ಗೆ ಹೆಚ್ಚು ಆಸಕ್ತಿ ಅಂದ್ರೆ ಕೃಷಿಲಿ ಇನ್ನು ತುಂಬಾ ಬೆಳಿಬೇಕು. ಆಮೇಲೆ ಬೆಳಿಬೇಕು ಅಂತಂದ್ರೆ ನಮ್ಗೆ ಏನಪ್ಪ ಅಂತಂದ್ರೆ ಎಲ್ಲ ವಿಜ್ಞಾನಿಗಳು ನಮ್ನ ಪ್ರೋತ್ಸಾಹಿಸ್ಬೇಕು, ರೈತರುಗಳು ಈ ತರ ಬೆಳೆಯವ್ರಿಗೆ ರೈತರುಗಳಿಗೆ ಹೆಚ್ಚಿನಾಗಿ ಒತ್ತು ಕೊಡ್ಬೇಕು. ಸದ್ಯಕ್ಕೆ ಇವತ್ತು ಹೇಳ್ತಾರೆ ರೈತ ಮತ್ತು ಯೋಧ, ದೇಶದ ಬೆನ್ನೆಲುಬು ಅಂತ. ಆ ರೀತಿ ನಮಗೂ ಬೆನ್ನೆಲುಬಾಗಿ ಒಂದ್ ಸ್ವಲ್ಪ ರೈತನಿಗೂ ನಿಂತ್ಕಂದ್ರೆ ಸ್ವಲ್ಪ ಪ್ರಾಯೋಗಿಕವಾಗಿ ನಾವು ಮುಂದೆ ಬರ್ಬೋದು ಅಂತ ಒಂದು ಇಷ್ಟ ಅಷ್ಟೇ. ಈ ಕಬ್ಬಿನ ಬೆಳೆಯಲ್ಲಿ 6 ಅಡಿ ಅಂತರ ಸಾಲು ಅಂತ ನೀವು ಹೇಳಿದ್ರಿ, ಅಂತರ ಬೆಳೆಯಾಗಿ ಏನಾದ್ರೂ ಬೇರೆ ಬೆಳೆಗಳನ್ನ ಹಾಕಿದ್ರ? ಸರ್, ಮುಸ್ಕುನ್ ಜೋಳ ಹಾಕಿದ್ದೆ. ಮುಸ್ಕುನ್ ಜೋಳ ಹಾಕಿದ್ದೆ. ಅದರಲ್ಲೂ ಮುಸ್ಕುನ್ ಜೋಳ ಅಂತಂದ್ರೆ 1 ಎಕರೆಯಲ್ಲಿ, ಇದು ಒಳಗಡೆ 1 ಎಕರೆಯಲ್ಲಿ ನಾನು 6 ಅಡಿ ಸಾಲ್ ಮಾಡಿದೀನಿ ಅಂದ್ರೆ ನಮಗೆ 20-25 ಕುಂಟೆ ಬರ್ತದೆ ಸರ್ ಮುಸ್ಕುನ್ ಜೋಳಕ್ಕೆ. ಯಾಕಂತಂದ್ರೆ ಎಕರೆನೇ ಬರಲ್ಲ. ಈಗ 6 ಅಡಿ ಸಾಲ್ ಇರೋದ್ರಿಂದ ಒಳಗಡೆ ನಾವು ಮಧ್ಯದಲ್ಲಿ ಮಾಡಿರೋದ್ರಿಂದ ನಮ್ಗೆ 1 ಎಕರೆನೇ ಅಲ್ಲಿ ಜಾಗ ಸಿಗಲ್ಲ. ಈಗ ಮಧ್ಯದಲ್ಲಿ 1 ಸಾಲ್ ಸಿಗುತ್ತೆ. ಈಗ 6 ಅಡಿ ಸಾಲ್ ಮಾಡಿರ್ತೀವಿ ಅಂದ್ರೆ ಮಧ್ಯ 1 ಅಡಿ ಸಾಲು ಆ ಕಡೆ ಈ ಕಡೆ ಕುಂಟೆ ಹೋಗ್ಬೇಕು ಮಧ್ಯದಲ್ಲಿ. ಈ ರೀತಿ ಅಷ್ಟಿದ್ದು ಅಲ್ಲೂ ಒಟ್ಟಿನಲ್ಲಿ ನಿಮಗೆ ಅಂತರ ಬೆಳೆಯಾಗೂ ಮುಸ್ಕಿನ ಜೋಳ, ಅಂತರ ಬೆಳೆಯಾಗೂ ಮುಸ್ಕಿನ ಜೋಳನೇ ಬೆಳೆ. ಮುಸ್ಕಿನ ಜೋಳ ಅಂದ್ರೆ ಅಂತರ ಪ್ರೀತಿ. ಅದು ಪ್ರೀತಿ ಅಂದ್ರೆ ನನಗೆ ಮುಸ್ಕಿನ ಜೋಳ ಯಾರು ನನ್ನ ಟಾಪ್ ಮಾಡಕ್ಕೆ ಆಗಿಲ್ಲ ಒಟ್ಟಿನಲ್ಲಿ ಸರ್. ಈಗ ಮುಸ್ಕಿನ ಜೋಳ ಹೇಳ್ಕೋಬೇಕು ಅಂತಂದ್ರೆ ನಮ್ಮ ಎಲ್ಲಾ ವಿಜ್ಞಾನಿಗಳು ಬಂದು ನನಗೆ ಪ್ರೋತ್ಸಾಹಿಸಿದ್ದಾರೆ. ಆಮೇಲೆ ಪ್ರಗತಿಪರ ಯುವ ರೈತ ಪ್ರಶಸ್ತಿನೇ ಸಿಕ್ತು ನಮ್ಮ ಕೋಟೆ ತಾಲೂಕಲ್ಲಿ. ಚೆನ್ನಾಗಿ ಪ್ರೋತ್ಸಾಹ ಅಂದ್ರೆ ಬೆಳೀಲಿ, ರೈತರುಗಳು ಹೆಚ್ಚಿನ ಆಸಕ್ತಿ ಒಂದು ಬೆಳಿಬೇಕು ಅನ್ನೋದು ನನ್ಗಿಂತ ಅವರು ಇನ್ನೊಬ್ರು ಬೆಳಿಲಿ ಅಂತ ಆಸಕ್ತಿ ಇದೆ. ಅಂದ್ರೆ ಅಷ್ಟೊಂದು ಇಳುವರಿ ಕೊಡಕ್ಕಾಗಿಲ್ಲ. ಈಗ ಚಂದ್ರಕುಮಾರ್, ಈಗ ಒಂದ್ಸಲ ಸಾಧನೆ ಮಾಡೋದೇ ಕಷ್ಟ, ಸಾಧನೆ ಮಾಡಿದ್ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ ಅಲ್ವಾ? ಪ್ರಯತ್ನಗಳು ಆಗ್ತಾ ಮಾಡ್ತಾನೆ ಹೋಗ್ಬೇಕಾಗತ್ತೆ. ನಾವು ಈಗೇನೊಂದು ದಾಖಲೆ ನಿಮ್ಮ ಹೆಸರಲ್ಲಿದೆ, ಅದನ್ನ ಮುಂದಿನ ವರ್ಷಕ್ಕೆ ಇನ್ನೂ ಉತ್ತಮ ಪಡಿಸಬೇಕು ಅನ್ನೋ ಒಂದು ಅಭಿಲಾಷೆ ಇರುತ್ತೆ. ಹೇಳಿ, ಈ ರೀತಿ ಒಂದು ನಿರಂತರವಾಗಿ ನಾವು ಒಳ್ಳೆಯ ಇಳುವರಿಯನ್ನ ಪಡಿಬೇಕಾದ್ರೆ ಯಾವ ತರ ಚಿಂತನೆಗಳು ಬೇಕು? ಮಣ್ಣಿನ ಆರೋಗ್ಯದ ಬಗ್ಗೆ, ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ, ಖರ್ಚಿನ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಏನೆಲ್ಲ ಚಿಂತನೆಗಳು ನಿಮ್ಗಿದೆ? ಸರ್, ಚಿಂತನೆ ಅಂತಂದ್ರೆ ಏನಿಲ್ಲ. ಈಗ 1 ಎಕರೆಯಲ್ಲಿ ಬೇರೊಬ್ಬ ರೈತ ಏನ್ ಮಾಡ್ತಾನೆ, ಇವತ್ತು ನಾ ಬೆಳಿಬೇಕು ಅಂತಂದ್ರೆ ಕಷ್ಟ ಏನ್ ಪಡೋವಂಥದ್ದು ಏನಿಲ್ಲ ಸರ್. ರೈತ ಇವತ್ತು ಈಸಿಯಾಗಿ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಹಿಂಗೆ 12 ಜನ ವಿಜ್ಞಾನಿಗಳು ಬಂದಿರ ಸರ್ ಜಮೀನ್ಗೆ, ನಾನು ಏನಪ್ಪ ಹೇಳಕ್ ಹೋದೆ ಅಂತಂದ್ರೆ, ಬಂದ್ರಪ್ಪ ಇಲ್ಲಿ ಎಲ್ಲರೂ ನಮ್ಮ ವಿಜ್ಞಾನಿಗಳು ಬಂದರೆ ಒಂದು ಪಾಠದ ರೀತಿ, ಅದು ಪಾಠದ ರೀತಿ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ಭೂಮಿ ಬಗ್ಗೆ, ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ಇದ್ರ ಬಗ್ಗೆ ಎಲ್ಲ ತಿಳಿದು ನಿಮ್ಗೆ ಜ್ಞಾನ ಕೊಡ್ತಾರೆ ಅಂತಂದ್ರೆ, ನಮ್ಗೆ ಅದು ರೈತರಿಗೆ ಒಂದು ಸ್ವಲ್ಪ ಅನುಕೂಲ. ಇದು ಗೊತ್ತಿಲ್ಲ ಸರ್ ಅವ್ರಿಗೆ. ಬೇರೆ ರೀತಿ ಏನೋ ಇವನ್ಗೆ ಕೊಡೋಕೆ ಬಂದವ್ರೆ, ನಾವ್ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು? ಏನೋ ಇವನ್ಗೆ ಇನ್ಕಮ್ ಬರ್ಬೋದು, ಅದ್ರಲ್ಲಿ ನಮ್ಗೇನು ಇನ್ಕಮ್ ಬರುತ್ತೆ? ಓದಿ ತಿನ್ಕೊಂಬರ್ಬೋದು. ಈ ತರ ರೈತರುಗಳು ಇವಾಗ ಯೋಚನೆ ಮಾಡೋದ್ರಲ್ಲಿ ಇರ್ತಾರೆ ರೈತರುಗಳು. ಆ ತರ ಯೋಚನೆನ ಬಿಟ್ಟು ಬಿಡ್ಬೇಕು ಸರ್. ಇವಾಗ ಯಾರೇ ವಿಜ್ಞಾನಿ ಬರಲಿ, ಅಲ್ಲಿ ಅವ್ರು ಬಂದಿರ್ತಾರೆ ಅಂತಂದ್ಮೇಲೆ ಅಲ್ಲಿ ಹೋಗಿ ನಾವು ಸ್ವಲ್ಪ ತಿಳ್ಕೊಳ್ಳೋನಂತ ಒಂದು ಶಕ್ತಿ ಇರ್ಬೇಕು, ಜ್ಞಾನ ಇರ್ಬೇಕು ರೈತರಿಗೆ ಇವತ್ತು. ಹಂಗಾಗಿ ಸರ್, ಈಗ ಏನು ಅಂತಂದ್ರೆ, 1 ಎಕರೆ ನಾವು ಬೆಳೆದು ಅದು ಅದ ಮಾಡಿ ಮಾಡ್ಬೇಕು ಅಂತಂದ್ರೆ, ಏನಪ್ಪ ಮುಂದಿನ ನಾವು ಬೆಳೆಗೂ ನಾವು ಹೆಚ್ಚಾಗಿ ಇಳುವರಿ ಪಡಿಬೇಕು ಅಂತಂದ್ರೆ, ಅದನ್ನ ಮಣ್ಣಿನ ಪರೀಕ್ಷೆ ಅಂತಂದ್ರೆ ಏನು ವರ್ಷ ವರ್ಷ ಮಾಡಿಸ್ಬೇಡಿ ಅಂತ ಏನು ಹೇಳಲ್ಲ ಸರ್. 2 ವರ್ಷದಿಂದ 3 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಇರ್ಬೇಕು. ಅದರಲ್ಲಿ ಸತ್ವ ಏನಿರ್ತದೆ ಅಂತಂದ್ರೆ, ಈಗ ಗೊಬ್ಬರದ ಅಂಶ ಯಾವುದು ಕಡಿಮೆ ಆಗಿರ್ತದೆ ಅನ್ನೋದ್ರಲ್ಲಿ ಅದೇ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಯಾವ ಅಂಶ ಜಾಸ್ತಿ ಇರ್ತದೆ ಅದು ಬೇಕಾಗಿಲ್ಲ, ಯಾವ್ದು ಕಡಿಮೆ ಆಗಿರ್ತದೆ ಅದನ್ನ ಹಾಕಿ ಅಂತ ಹೇಳ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಮತ್ತೆ ನೀರು ಪರೀಕ್ಷೆನೂ ಇರಬೇಕು ಜಮೀನಲ್ಲಿ. ನೀರು ಈಗ ನಾವು ಪಂಪ್ ಸೆಟ್ ಇದ್ರೆ ನೀರು ಪರೀಕ್ಷೆನೂ ಇರಬೇಕು. ಅದರ ಅಂತವಾಗಿ ಈಗ ಮಣ್ಣು ಏನಪ್ಪ ಅಂತಂದ್ರೆ ಅದು ಫಲವತ್ತತೆ ಇರಬೇಕು. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸರ್, ಈಗ ಮುಸ್ಕುನ್ ಜೋಳನ ಬೆಳೆದ್ಬಿಟ್ಟು 2ನೇ ಬೆಳೆ ಬೆಳಿಬೇಕು ಅಂತಂದ್ರೆ ಕಟಾವ್ ಮಾಡ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ಆ ಬೆಂಕಿ ಹಚ್ಚೋದ್ರಿಂದ ಆಗ ಅನಾಹುತ ಬೇಕಾದಷ್ಟಿದೆ. ಬೆಂಕಿನ ಯಾವ್ದೇ ಕಾರಣಕ್ಕೂ ಬೆಂಕಿ ಹಾಕ್ಬಾರ್ದು ಜಮೀನಿಗೆ, ಅದು ಕೊಳೆಯಲ್ಲಿ ಬಿಟ್ಬಿಡ್ಬೇಕು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಮೊದಲನೇ ಕಟಾವ್ ಈಗ ನಾವು ಬಂತು, ಮೊದಲನೇ ಕಟಾವ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಜಮೀನಲ್ಲೇ ಬಿಡ್ಬೇಕು, ಇಲ್ಲ ಹಸುಗಳಿಗೆ ಸ್ಕೈಲೇಜ್ ಆಯ್ತದ ಕಟ್ ಮಾಡಿ ಸ್ಕೈಲೇಜ್ಗೆ ಹಾಕಬಹುದು, ಅದು ಉಪಯೋಗ ಆಗುತ್ತೆ. ಆ ತರ ಈಗ ನಾವು ಇದು ಮಾಡಿ ಈಗ 2ನೇ ಬೆಳೆಗೆ ಅದ ಮಾಡಿಬಿಟ್ಟಿದೀವಿ. ಈಗ 2ನೇ ಬೆಳೆ ಆದ್ಮೇಲೆ ಅದನ್ನ ಸೆಣಬು ಹಾಕಿ ಹಸಿರೆಲ್ಲ ಗೊಬ್ಬರ ಮಾಡಿ ಅದನ್ನ ಡಿಸ್ಕ್ ಹೊಡೆದು ಒಳಗಡೆ ಅದನ್ನ ಕಾಯೋದನ್ನು ಬಿಟ್ಬಿಡ್ಬೇಕು ಬೇಸಿಗೆಯಲ್ಲಿ. ಆ ತರ ಬಿಟ್ರೆ ಮುಂದೆ ಇದಕ್ಕಿಂತ 1.5 ಪಟ್ಟು ಬೆಳಿತೀನಿ ಅನ್ನೋದು ನಮ್ಮಲ್ಲಿ ಜ್ಞಾನ ಇರ್ತದೆ. ಅದೇ ಮಣ್ಣಿನಲ್ಲಿ ಫಲವತ್ತತೆಯನ್ನ ನಾವು ಉಳಿಸಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ಬೇಕು. ಇನ್ನು ಕಬ್ಬಿಗೆ ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹಾಕ್ತೀರಾ ಹಿಂಗೆ ಸರ್? ಶುಗರ್ ಫ್ಯಾಕ್ಟ್ರಿಗೆ ಈಗ ನಾವು ಬೆಳೆಯುವಂತ ಬೆಳೆ ಈಗ ಕಬ್ಬು, ಈಗ ನಂಜನಗೂಡು ಶುಗರ್ ಲಿಮಿಟೆಡ್ ಅವರು ಆಲ್ಗಂಚಿ ಆಫೀಸ್ ಉಮರಗಳಿಲ್ಲ ಐತೆ, ಅಲ್ಲಿಂದ ಬಂದು ನೇರ ಅವರೇ ತಗೊಂಡು ಹೋಗುವಂತಂದು ಆಳುಗಳ ವ್ಯವಸ್ಥೆ ನಾವು ಮಾಡ್ಕೊಬೇಕು. ಅವ್ರು ಹೇಳ್ತಾರೆ ಆಳುಗಳಿಗೂ ಅವ್ರ ವ್ಯವಸ್ಥೆ ಮಾಡಿಕೊಡ್ತಾರೆ, ನಾವು ಆಲ್ಗಂಚಿಗೆ ಹಾಕ್ಬಿಡ್ತೀವಿ ಅಂತ. ಇನ್ನು ಇವತ್ತಿನ ದಿನದಲ್ಲಿ ಕೃಷಿ ಯಶಸ್ವಿ ಆಗಬೇಕಾದ್ರೆ ಕುಟುಂಬದ ಎಲ್ಲರ ಪ್ರಯತ್ನ ಶ್ರಮ ಬೇಕು ಅನ್ಸುತ್ತೆ. ನಿಮಗೆ ಯಾವ ತರ ಒಂದು ಪರಿಸ್ಥಿತಿ ಇದೆ ಸರ್? ಈಗ ನಾನು ಅಂತಂದ್ರೆ ನನ್ನ ತಮ್ಮ ಸುರೇಶ್ ಅಂತ, ಅವನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದಾನೆ. ಅವನು ಮನೇಲಿ ಆರಂಭದಲ್ಲೇ ಈಗ ಟ್ರ್ಯಾಕ್ಟರ್ ಐತೆ ಎಲ್ಲ ನೋಡ್ಕೊಂಡು ಜಮೀನು ಹಸುಗಳೆಲ್ಲ ನೋಡ್ಕೊಂಡು ಮನೇಲೆ ಇರ್ತಾನೆ. ನಾವಿಬ್ರು ಬಿಟ್ರೆ ಸರ್ ಯಾವುದೇ ಆಳನ್ನ ನಾವು ಬಳಸಲ್ಲ.

ಯಾಕಂದ್ರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರವಿರುವ ಮನುಷ್ಯನನ್ನೇ ಆರಿಸಿಕೊಳ್ಳುತ್ತದೆ. ಕೆರೆಯಲ್ಲಿ ಈಜುವುದು, ಸ್ನಾನ ಮಾಡುವುದು ಬೇಡ, ನೀರಿನಲ್ಲಿದ್ದರೆ ತಕ್ಷಣ ಹೊರಬರಬೇಕು. ವಿದ್ಯುತ್ ಕಂಬ, ಎಲೆಕ್ಟ್ರಿಕಲ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರವೂ ಇರಬಾರದು. ತಂತಿ ಬೇಲಿ, ಬಟ್ಟೆ ಒಣಹಾಕುವ ತಂತಿ ಇವುಗಳಿಂದ ದೂರವಿರಿ. ಮಳೆ ಬರುವ ಸಮಯದಲ್ಲಿ ಮನೆಯ ಟೆರೆಸ್ ಅನ್ನು ಸ್ವಚ್ಛ ಮಾಡುವ ಸಾಹಸ ಬೇಡ.